ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಕುರಿತು ಹಳಿಯಾಳ ತಾಲೂಕು ಯಡೋಗಾದ ಸಂಭಾಜಿ ಪಿ ಬೋಬ್ಲಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸಂಭಾಜಿ ಪರಶುರಾಮ್ ಬೋಬ್ಲಿ ಅವರಿದ್ದಾರೆ. ಇವರು ಹಳಿಯಾಳ ತಾಲೂಕಿನ ಯಡೋಗ ಗ್ರಾಮದವರು. 9 ಎಕರೆ ಜಮೀನು, ಅದರಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ. ಯುವಕರು ಕನ್ನಡ ಕಷ್ಟಪಟ್ಟು ಮಾತಾಡ್ತಾ ಇದ್ದಾರೆ, ಕೇಳೋಣ. ನಮಸ್ಕಾರ ಸಂಭಾಜಿ ಅವರು. ನಮಸ್ಕಾರ ಸರ್. 9 ಎಕರೆ ಜಮೀನು, ಏನೇನು ಬೆಳೆಗಳು? ನಾವು 9 ಎಕರೆ ಜಮೀನಿನಲ್ಲಿ ಸರ್ ಗೋಂಜಾಳ ಬೆಳೀತಾ ಇದ್ದೀವಿ 2 ಎಕರೆ, ಮತ್ತು 4 ಎಕರೆ ಇದು ಕಬ್ಬು ಬೆಳೀತಾ ಇದ್ದೀವಿ, 1.5 ಎಕರೆ ತೋಟ ಇದೆ, ಮತ್ತು ಭತ್ತನೂ ಬೆಳಿತೇವೆ ಸರ್ 2 ಎಕರೆ. ತೋಟದಲ್ಲಿ ಏನೇನು? ಮಾವು ಮತ್ತು ಗೇರು. ಗೇರು ಇತ್ತೀಚೆಗೆ ಹಾಕಿದ್ದ? ಇಲ್ಲ, ಅಪ್ಪದಿಂದ ಕಾಲದಿಂದರೂ ಗೇರಿದೆ. ಈಗ ಗೇರು ನಿಮಗೆ ಲಾಭದಾಯಕ, ಒಳ್ಳೆ ಬೆಳೆ ಅನಿಸಿದೆಯಾ? ಹಾಂ, ಗೇರು ಇದು ಲಾಭದಾಯಕ ಸರ್. ಅದು ಹೆಂಗಂದ್ರೆ ಎವರೇಜ್ ಬರುತ್ತೆ ಸರ್. ಮಾವು ಬಂದರೆ 4 ವರ್ಷದಿಂದ ಎಲ್ಲ ಒಂದೇ ವರ್ಷ ತೆಗೆದುಕೊಡುತ್ತೆ ಸರ್. ಗೇರು ಅಂದರೆ ಹಾಗಿಲ್ಲ ಸರ್, ಎವರೇಜ್ ಸರ್. ಒಟ್ಟು ಸಿಗಲ್ಲ ಅನ್ನೋದೇ ಇಲ್ಲ, ಸಿಗುತ್ತಾ ಇದೆ. ಆದರೆ ಕೊರೋನಾದಿಂದ ಇದು ದರ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಸರ್. ಆದರೆ ಕೊರೋನಾ ಬರಲಿ ಬರದೇ ಇರಲಿ, ಗೇರನ್ನು ನಾವು ಮನೆಯೊಳಗೆ ಸಂಗ್ರಹ ಮಾಡಿ ಇಟ್ಕೋಬಹುದು. ಮಾವನ್ನು ಇಟ್ಕೊಳಕಾಗಲ್ಲ. ಗೇರನ್ನು ತಗೊಂಡೋಗಿ ಮನ್ಯಾಗ 1 ವರ್ಷ ಬೇಕಾದ್ರೆ ಇಟ್ಕೋಬಹುದು ಸರ್, ಅದರ ತೊಂದರೆ ಇಲ್ಲ. ಮಾವು ಬೇಕಾದ್ರೆ ಅದು ಮಾರಾಕಬೇಕು ಸರ್. ಅದು ಒಂದು ತೆಗಿದೀವಿ ಅಂದ್ರೆ ಒಂದೇ ದಿನ ಇಟ್ಕೋಬಹುದು ಸರ್, ಮತ್ತೆ ಅದು ತಗೊಂಡು ಹೋಗಬೇಕು ಮಾರುಕಟ್ಟೆಗೆ ಸರ್. ಹಂಗಾಗಿ ನಿಮ್ಗೆ ಎವರೇಜ್ ಇಳುವರಿ ಬರುತ್ತೆ, ಸರಾಸರಿ ಇಷ್ಟು ಬರುತ್ತೆ ನಮಗೆ. ಮಾವಿಗೆ 4 ವರ್ಷದಲ್ಲಿ ಒಂದ್ಸಲ ಸರಿಯಾದ ಇಳುವರಿ ಬಂದ್ಬಿಡುತ್ತೆ. ಆದ್ರೆ ಇದು ಪ್ರತಿ ವರ್ಷ ಒಂದು ನಿರಂತರವಾಗಿ ಆದಾಯ ಕೊಡುತ್ತಲ್ಲ, ಎಷ್ಟು ಕೊಡುತ್ತೆ ಈ ಗೇರು? ಗೇರು ಸರ್ ನಾವು 1 ಎಕರೆ ಮಾಡಿದ್ದೀವಿ ಸರ್. ಅದರಲ್ಲಿ 5-6 ಕ್ವಿಂಟಲ್ ತೆಗಿತೀವಿ ಸರ್ ವರ್ಷ ವರ್ಷ. ಈಗ ಸ್ವಲ್ಪ 1-2 ವರ್ಷ ಸರ್ ದರ ಎಲ್ಲ ಸಿಗ್ತಾ ಇಲ್ಲ, ಸ್ವಲ್ಪ 80 ರೂಪಾಯಿ 100 ರೂಪಾಯಿ ಅಷ್ಟೇ ಸಿಗ್ತಾ ಇದೆ. ಮೊದಲು ಎಲ್ಲ 150 ರೂಪಾಯಿ ನಿಗದಿ ಬೆಲೆ ಸರ್. ಈಗ ಕೊರೋನಾದಿಂದ ಎಲ್ಲ ನಮ್ಗೆ ಏನು ಮಾಡಿದ್ದಕ್ಕೂ ಬೆಲೆ ಸಿಗ್ತಾ ಇಲ್ಲ ಸರ್, ಎಲ್ಲ ಹಿಂದೆ ಬರ್ತಾ ಇದೆ ಸರ್ ಬೆಲೆಗೆ. ಅಂದ್ರೆ ಮಾರ್ಕೆಟ್ ಸರಿ ಇಲ್ಲನೋ ಅಥವಾ ನಮ್ಮ ಬೇಡಿಕೆ ಇಲ್ಲನೋ ನಮ್ಮ ಉತ್ಪನ್ನಕ್ಕೆ, ಹೆಂಗ ಅನ್ಸುತ್ತೆ ನಿಮ್ಗೆ? ಯಾಕೆ ಹಂಗಾಗಿದೆ? ಬೇಡಿಕೆ ಉತ್ಪನ್ನಕ್ಕೆ ಇದೆ ಸರ್. ಆದ್ರೆ ಹೆಂಗೈತಂದ್ರೆ ಇವರು ಮಧ್ಯಮ ದಲ್ಲಾಳಿಗಳು, ಅವ್ರದ್ದು ಸ್ವಲ್ಪ ಇದಾಗೈತಿ ಸರ್. ಅದು ಅವ್ರು ಮೋಸ ಮಾಡ್ತಾ ಇದಾರೆ ಅನ್ಸುತ್ತ? ಮೋಸ ಅಂತ ಹಂಗೇನಿಲ್ಲ ಸರ್, ಆದ್ರೂ ಅವ್ರಿಗೂ ಪ್ರೆಷರ್ ಇರುತ್ತೆ. ನಾವು ನಮಗೂ ತಗೋತಾ ಇಲ್ಲ ಗದ್ದ ಇದೆಲ್ಲ ಏನೇನೋ ಹೇಳಿ ಅವ್ರು ದರ ಕಡಿಮೆ ಮಾಡಕ್ಕೆ. ಅಲ್ಲ, ಬೇಡಿಕೆ ಮಾತ್ರ ಇದೆ? ಹಾಂ, ಬೇಡಿಕೆ ಇದೆ ಸರ್. ಯಾಕಂದ್ರೆ ಇಂಡಿಯಾದೊಳಗು ಎಷ್ಟು ಬೇಡಿಕೆ ಇದೆ ಅದರ ಶೇಕಡ 30% ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅಷ್ಟು ಬೇಡಿಕೆ ಇರುವಾಗ ಸರಿಯಾದ ಬೆಲೆ ಸಿಗುವಂತ ಬೆಂಬಲ ಮುಂಚಿತ್ತ? ಹಾಂ, ಮುಂಚೆ ಇತ್ತು ಸರ್, 150 ರೂಪಾಯಿ ಕೆಜಿನೂ ಇತ್ತು. ಇದು ಕೊರೋನಾದಿಂದ 2 ವರ್ಷ ಹಿಂದೆ ಬಂದಿದೆ ರೇಟ್ ಎಲ್ಲ. ಈಗ ಬೆಂಬಲ ಬೆಲೆ ಇಲ್ಲ? ಬೆಂಬಲ ಬೆಲೆ ಇಲ್ಲ ಸರ್. ಹಂಗಾಗಿ ನಿಮ್ಗೆ 1 ಕ್ವಿಂಟಲ್ಗೆ 10,000 ರೂಪಾಯಿ ಹೆಚ್ಚು ಕಡಿಮೆ ಸಿಗುತ್ತೆ. ಹಾಂ, 6 ಕ್ವಿಂಟಲ್ ಅಂದ್ರೆ 60,000 ರೂಪಾಯಿ ಸಿಗುತ್ತೆ. ಖರ್ಚುನೂ ಇದೆ ಅಲ್ಲಿ? ಗಿಡಕ್ಕೇನು ಖರ್ಚು ಅಂತೂ ಇಲ್ಲ ಸರ್, ಅದು ಮಳೆ ಆಶ್ರಿತ, ಬರೀ ನಾವು ಆರಿಸೋದಷ್ಟು ಸರ್. ಕಾಜು ಮಾವಿನಕಾಯಿಗೂ ನಾವು ಏನು ಖರ್ಚು ಅಂತ ಏನು ಮಾಡೋಲ್ಲ ಸರ್. ಬಹು ವಾರ್ಷಿಕ ಬೆಳೆ ಅದು, ಇದು ಕೂಡ ಬಹು ವಾರ್ಷಿಕ ಬೆಳೆ. ಒಂದ್ಸಲ ಹಾಕಿದ್ರೆ 20 ವರ್ಷದ ತನಕ ಗೇರು. ಮದ್ದೆ ಏನ್ ಹಾಕ್ತೀರಿ? ಇಲ್ಲ, ಏನು ಹಾಕಲ್ಲ ಸರ್. ಹಂಗೆ ಬಂಜರು ಭೂಮಿ ಇರುತ್ತೆ, ಅದ್ರಾಗ ಹುಲ್ಲು ಮೇಯಿಸ್ತೀವಿ. ಹುಲ್ಲು ತಗೊಂಡು ನಮ್ಮ ಎತ್ತಿಗಳಿಗೆ ಕಟಾವು ಮಾಡಿ ಹಾಕ್ತೀವಿ. ಹುಲ್ಲು ನೀವು ಬೀಜ ಹಾಕ್ತಿರೋ ಅಥವಾ ತಾನಾಗ ಬೆಳೆದ್ ಬಿಟ್ಟಿರ? ಹುಲ್ಲು ತಾನೇ ಬೆಳೆದ್ ಬಿಡುತ್ತೆ ಸರ್. ಅದು ಅದಕ್ಕೇನು ಬೀಜ ಗೊಬ್ಬರ ಏನು ಸಂಬಂಧ ಇಲ್ಲ, ಪ್ರಕೃತಿ ನಿಯಮ ಹಂಗ ಅದು ಬಂದ್ ಬಿಡುತ್ತೆ ಸರ್. ಅಂದ್ರೆ ಹುಲ್ಲು ನೈಸರ್ಗಿಕವಾಗಿ ಇರುವಂತ ಯಾವ್ದೋ ಒಂದು ಕಸ ಕಡ್ಡಿ ಬೆಳೆದಿರುತ್ತೆ, ಅದನ್ನ ತಂದು ಹಾಕ್ತೀರಿ? ಅದನ್ನ ತಂದು ಹಾಕ್ತಿವಿ. ಬಟ್ ತನ್ನಷ್ಟಕ್ಕೆ ತಾನೇ ಬೆಳೆದ ನಾವು ಕಟಾವ್ ಮಾಡಿ ನಮ್ ದನ ಕರುಗಳು ನಾವು ಬೇಕಾದಂತ ಹುಲ್ಲನ್ನ ಬೆಳೆಸಬಹುದು. ನಾವು ಹೆಚ್ಚು ಇಳುವರಿ ಕೊಡುವಂತ, ಮೇವಿನ ಇಳುವರಿ ಕೊಡುವಂತ ಹುಲ್ಲನ್ನು ಕೂಡ ತಂದು ಹಾಕಬಹುದು. ನೀವು ಅಂತದಕ್ಕೊಂದು ಸ್ವಲ್ಪ ಪ್ರಯತ್ನ ಮಾಡಿ, ಒಂದ್ 4 ಕುಂಟೆ ಆದ್ರೂ ಹಾಕೊಂಡು ನೋಡೋಣ ಹೆಂಗಾಗುತ್ತಂತ. ಈ ವರ್ಷ ಟ್ರೈ ಮಾಡಿ ನೋಡಬಹುದು ಸರ್, ಮಾಡ್ಬೇಕಂತ ಐತಿ ಸರ್. ಮತ್ತು ಈ ವರ್ಷ ಫೆಬ್ರವರಿಯಲ್ಲಿ ಕುರು ಸಾಕಾಣಿಕೆ ಮಾಡ್ಬೇಕಂತಾನು ಸ್ವಲ್ಪ ಪ್ಲಾನ್ ಐತಿ ಸರ್. 10-12 ತಗೊಂಡು ಸಾಕ್ಬೇಕಂತ ಮೊದಲು ಪ್ಲಾನ್ ಮಾಡಿದೈತಿ. ಹಂಗಿದ್ದಾಗ ನೀವು ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಕ್ಬೋದು, ಏಕದಳ ಧಾನ್ಯದ ಹುಲ್ಲಿನ ಬೆಳೆಗಳನ್ನು ಕೂಡ ಹಾಕ್ಬೋದು. ಮತ್ತೆ ಒಂದೇ ತರನಾದಂತ ಆಹಾರವನ್ನ ಪ್ರಾಣಿಗಳಿಗೆ ಕೊಡಬಾರ್ದು. ಅದಕ್ಕೂ ಕೂಡ ನಾವು ರೊಟ್ಟಿ ಒಳಗೆ ಪಲ್ಯ ಹೆಂಗ್ ತಿಂತೀವಿ ಅದಕ್ಕೂ ಬೇಕಾಗುತ್ತೆ. ಒಂದು ಏಕದಳ, ಒಂದು ದ್ವಿದಳ, ಈ ರೀತಿ ವೈವಿಧ್ಯತೆ ಆಹಾರವನ್ನ ನಾವು ಕೊಟ್ಟಾಗ ತಿಂಡಿ ಅಥವಾ ಹಿಂಡಿ ಅಥವಾ ನುಚ್ಚು ಏನೋ ಕೊಟ್ಟರು ಇವೆಲ್ಲ ಬೇಕೇ ಬೇಕಲ್ಲ. ಹೌದು, ಅದಕ್ಕಾಗಿ ಬೇರೆ ಬೇರೆ ತರಂತ ಈಗ ಕುದುರೆ ಮೆಂತೆ ಆಗ್ಬಹುದು, ಚೌಗುಚಿ ಅಂತವು ಬೇಲಿಗೆ ಹಾಕೋದಾಗಿರ್ಬಹುದು, ದ್ವಿದಳ ಧಾನ್ಯದ ಬೆಳೆಗಳು ಹೆಸರು, ಮತ್ತು ಮೇವಿನ ಅಲಸಂದಿ, ಕೆಲವೊಂದಿಷ್ಟು ಹುಲ್ಲಿನ ಬೆಳೆಗಳು ಒಂದು 4-5 ತರ ಸಿಗ್ತಾವು, ಅವನ್ನೆಲ್ಲಾನು ಹಾಕ್ತಾ ಇರ್ಬೇಕು. ಸುಮ್ನೆ ಕಸ ಬೆಳೆಯಕ್ ಬಿಟ್ರೆ ನೀವು ಅದೇನು ಇಳುವರಿ ಕೊಡಲ್ಲ, ಏನಿಲ್ಲ. ಹೌದಲ್ಲ, ಅದೇ ತರ ನಾವು ಇದು ಯಾವ್ದಾದ್ರು ಬೀಜ ತಂದು ಹಾಕ್ಬೇಕಂತಾನು ಆಯ್ದೀವಿ ಸರ್. ಒಂದೇ ಪ್ರಾಬ್ಲಮ್ ಸರ್ ಈ ಕಡೆ, ನಮ್ ಕಡೆ ನೀರಿನ ಅಭಾವ. ಎಲ್ಲ ಏನಾದ್ರೂ ಮಾಡ್ಬೇಕಂದ್ರೆ ನೀರಿನ ಅಭಾವ ಇದೆ ಸರ್. ಬೋರ್ವೆಲ್ ನೀರ್ ಸಿಗಲ್ಲ? ಬೋರ್ವೆಲ್ ಸಿಗುತ್ತೆ, ಆದ್ರೆ ಬೇಸಿಗೆ ಕಾಲದಲ್ಲಿ ನೀರ ಬರಲ್ಲ ಸರ್ ಬೋರ್ವೆಲ್, ಸ್ವಲ್ಪ ಕಡಿಮೆ ಆಗತ್ತಾವ ನೀರಿನ ಪ್ರಭಾವ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ರೈತರು ಎಲ್ಲರೂ ನೀರ್ ಇಂಗು ಗುಂಡಿಗಳನ್ನ ಮಾಡ್ಬೇಕು. ತಮ್ಮ ಹೊಲದಲ್ಲಿ ಬಿದ್ದಂತ ನೀರನ್ನ ಕೃಷಿ ಹೊಂಡದಲ್ಲಿ ನಿಲ್ಸುವಂತದ್ದು ಒಂದು, ಮತ್ತೆ ಒಂದ್ ಸ್ವಲ್ಪ ನೀರು ಇಂಗು ಹಂಗ ಇದ್ ಮಾಡ್ಬೇಕು. ಕೃಷಿ ಹೊಂಡದಲ್ಲಿ ನೀವು ಎಲ್ಲ ತಾಡ್ಪಾಲ ಹಾಕಿ ನೀರು ಇಂಗುಲ್ದಂಗ್ ಮಾಡ್ತೀರಿ, ಆದ್ರೆ ಅದ್ರ ಬಾಜಕ್ಕೆ ತುಂಬಿದ ಮೇಲೆ ನೀರು ಕೂಡ ಮುಂದಕ್ಕೆ ಹೋಗ್ಬಾರ್ದು. ನಮ್ಮ ಹೊಲದಲ್ಲಿ ಒಂದ್ ಸ್ವಲ್ಪ ಇಂಗು ಹಂಗ ಮಾಡಿ ಇಂಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ಇಂಥವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕು. ಮತ್ತೆ ಭತ್ತ ಬೆಳೀತಾ ಇದ್ರಿ, ಗೋಂಜಾಳ ಬೆಳೀತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಗೋಂಜಾಳ ಕಬ್ಬಿಗೂ ಯಾವ ಲಾಭದಾಯಕ? ಹೆಂಗೆ ಗೋಂಜಾಳ ಮತ್ತು ಕಬ್ಬಿಗೂ ನೋಡಿದ್ರೆ ಸರ್, ಅದು ಗೋಂಜಾಳನು ಲಾಭದಾಯಕ ಐತಿ. ಅದು 3 ತಿಂಗಳದಾಗ ಬರುವ ಬೆಳೆ ಗೋಂಜಾಳ. 2 ವರ್ಷಕ್ಕೆ 2 ಸಲ ಬೇಕಾದರೂ ಹಾಕ್ಬೋದು. ಅದು ಗೋಂಜಾಳ ಬೆಳೆಯೋದು 1 ಪ್ಯಾಕೆಟ್ 4 ಕೆಜಿಗೆ ಸುಮಾರು 15-18 ಕ್ವಿಂಟಲ್ ವರೆಗೂ ಬೆಳಿಬೋದು ಗೋಂಜಾಳ ಬಂದು. ಆದರೆ ಕಬ್ಬಿಗೂ ಗೋಂಜಾಳಕ್ಕೂ ಎರಡೂ ಲಾಭದಾಯಕನು, ಹೇಗೆ ಯಾವ ಚಲೋ? ಕಬ್ಬು ಲಾಭದಾಯಕನೇ, ಆದರೆ 1 ವರ್ಷದ ಬೆಳೆ ಸರ್. ಇದು ಗೊಂಜಾಳ 2 ಸಾವಿರಕ್ಕೆ ಹಾಕಿದ್ರೆ ಕಬ್ಬಕ್ಕೂ ಮೀರಿ ಉತ್ಪನ್ನ ಕೊಡುತ್ತೆ ಗೊಂಜಾಳ. ನಾವು ಮೇವು ಸಿಗುತ್ತೆ ಜೊತೆಗೆ? ಜೊತೆಗೆ ಮೇವು ಸಿಗುತ್ತೆ, ಆದ್ರೆ ಕೆಲಸ ಬಹಳ ಅಂತ ಮತ್ತೆ ಮಂದಿ ಎಲ್ಲ ಕಬ್ಬಿಗೆ ಅವಲಂಬಿತ ಆಗಿದ್ದಾರೆ. ಈ ಗೊಂಜಾಳದೊಳಗೆ ಏನ್ ಕೆಲಸ ಬಹಳ, ಏನ್ ಮಾಡ್ಬೇಕು ಅಲ್ಲಿ? ಕಳೆ ತೆಗಿಬೇಕು ಎಲ್ಲ ಕೆಲಸ ಇದೆ. ಕಬ್ಬಿನಾಗ ಹಂಗ ಆಗೋದಿಲ್ಲ ಸರ್. ಕಬ್ಬಿನಾಗ ಹಂಗಂದ್ರೆ ಒಂದ್ಸಲ ಕಳೆ ತೆಗೆದ್ರೆ ವರ್ಷ ಪೂರ್ತಿ ಇದು ನಡೀತೈತ್ರಿ. ಗೊಂಜಾಳ 2 ಸಾರಿ ಮಾಡ್ಬೇಕಂದ್ರೆ 2 ಸಾರಿ ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅದಕ್ಕ ಅವರು ಗೊಂಜಾಳನ್ನು ಬಿಟ್ಟು ಕಬ್ಬಿಗೆ ಜಾಸ್ತಿ ಅವಲಂಬಿತರಾಗಿದೆ ಕೆಲಸಕ್ಕೋಸ್ಕರ. ನೀವು ಆದರೂ ಗೊಂಜಾಳ ಹಾಕ್ತಾ ಇದ್ದೀರಿ, ಅನುಕೂಲ ಆಗಿದೆಯಾ? ಹಾ, ಅನುಕೂಲ ಇದೆ ಸರ್, ಹಂಗೇನಿಲ್ಲ. ಮತ್ತು ಸ್ವಲ್ಪ ನೀರಿನ ಪ್ರಭಾವ ಕಡಿಮೆ ಇರೋದ್ರಿಂದ ನಾವು ಗೊಂಜಾಳ ತೆಗೆದು ಹುರುಳಿ ಹಾಕಿದೀವಿ ಸರ್. ಗೊಂಜಾಳ ತೆಗೆದ ತಕ್ಷಣ ಹುರುಳಿ ಹಾಕೋದು ಯಾಕೆ, ಏನು ಉದ್ದೇಶ? ಉದ್ದೇಶ ಅಂದರೆ ಜಮೀನು ಒಂದು ಹದವಾಗಿದ್ದು ಮತ್ತು ಫಲವತ್ತಾಗಿ ಮಾಡುತ್ತೆ. ಅದು ಹುರುಳಿ ಹಾಕಿದ್ರೆ ದನ ಕರುಗಳದು ಅದು ಪೌಷ್ಟಿಕ ಅಂತ ನಮ್ಮ ದನ ಕರುಗಳ ಹಾಕ್ತೇವೆ ಸರ್. ಅದು ಹುರುಳಿ ನಾವು ಪಲ್ಯನು ಮಾಡ್ಬೋದು, ದನ ಕರುಗಳಿಗೆ ಒಡೆದು ನುಚ್ಚು ಮಾಡಿ ಅವುಗಳಿಗೆ ತಿನ್ಲಿಕ್ಕೂ ಕೊಡಬಹುದು. ಹೌದಲ್ಲ, ಮತ್ತೆ ಅದು ಬೆಳೆ ನಮ್ಮ ನೈಟ್ರೋಜನ್ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ಅದು ಹೊಟ್ಟು ಕೂಡ ಆಗತ್ತೆ. ಹೌದಲ್ಲ, ಹುರುಳಿ ಹೊಟ್ಟು ಅದ್ರಾಗ ವೇಸ್ಟ್ ಅನ್ನೋದು ಏನೂ ಇಲ್ಲ ಸರ್. ಅದು ಹೊಟ್ಟು ತಗೊಂಡು ನಾವು ನಮ್ಮ ದನ ಕರುಗಳು ಅದೂ ಹಾಕ್ತೀವಿ. ಒಂದ್ ಟೈಮ್ ಹುಲ್ಲು ಹಾಕದಿದ್ರು ನಡೀತೈತೆ, ಅಷ್ಟು ಪೌಷ್ಟಿಕ ಇರುತ್ತೆ ಸರ್, ಪೋಷಕಾಂಶ ಸಿಗುತ್ತೆ ಸರ್. ಹಾಗಾಗಿ ಹಿಂಡಿ ಬದಲಾಗಿ ಇಂಥವನ್ನು ಹಾಕ್ತಾರೆ? ಹಿಂಡಿ ಹಾಕೋದು ವಿಶೇಷ ಸರ್ ಈ ಕಡೆ. ಇಂಥದ್ದೇ ಒಟ್ಟು ಹುರುಳಿ ಒಟ್ಟು ಎಲ್ಲ ತೊಗರಿ ಒಟ್ಟು ಹೆಸರುಕಾಳು ಒಟ್ಟು ಇಂಥದ್ದೆಲ್ಲ ಒಟ್ಟು ಹಾಕಿ ತನ್ನ ದನ ಕರುಗಳನ್ನು ಮೇಯಿಸ್ತಾರೆ. ಹಿಂಡಿ ಮೇಲೆ ಅವಲಂಬನೆ ಕಡಿಮೆ. ಹಾ, ಹಿಂಡಿ ಮೇಲೆ ಅವಲಂಬನೆ ಕಡಿಮೆ, ಯಾಕಂದ್ರೆ ಇದು ಉಚಿತವಾಗಿ ಸಿಗುವಂತ ಖರ್ಚು ಕಡಿಮೆ ಆಗಿ ಅದರ ಸಲುವಾಗಿ ಇದು ಈ ಹೊಟ್ಟನ್ನು ಜಾಸ್ತಿ ಬಳಸ್ತಾರೆ. ಅಂದ್ರೆ ಹುರುಳಿ ಹೊಟ್ಟು, ಹುರುಳಿ ನುಚ್ಚು, ತೊಗರಿ ಹೊಟ್ಟು ಮತ್ತೆ ಹೆಸರುಕಾಳು ಒಟ್ಟು ಇದರೆಲ್ಲ ಶೇಂಗಾ ಒಟ್ಟು. ಶೇಂಗಾ ಒಟ್ಟು ಎಲ್ಲ ಒಟ್ಟು ಶೇಂಗಾ ಹಿಂಡಿನ ಮಾಡ್ತಾರೆ ಸರ್. ಗಿರ್ನಾಗ ಹಾಕಿದ್ರ ಹಿಂಡಿಯಾಗಿನ ಬರುತ್ತೆ ಸರ್. ಅಂದ್ರೆ ಆ ಕಡೆ ಎಣ್ಣೆ ತೆಗಿತಾರ, ಉಳಿದಿದ್ದೆಲ್ಲ ಹಿಂಡಿ ಅದು ಎಣ್ಣೆ ನಮ್ಗೆ ಮಾರ್ಲಿಕ್ಕೂ ಆಯ್ತು ಮನೆಗೂ ಆಯ್ತು. ಮನೆಗೂ ಆಯ್ತು ಎಣ್ಣೆ ಇದು ಮಾರಂಗಿಲ್ಲ ಸರ್, ಯಾಕಂದ್ರೆ ನಾವು ಬೆಳೆದಿದ್ದ ನಮಗ್ ಪ್ಯೂರ್ ಎಣ್ಣೆ ಇರುತ್ತೆ ಅಂತ ಹೆಚ್ಚಿಗೆ ಮಾರಕ್ ಹೋಗಲ್ಲ ಸರ್. ಅದು ತನ್ನ ಮನೆಯಾಗ ಎಷ್ಟೇ ಅದು ಒಂದ್ ಎರಡ್ ಡಬ್ಬಿ ಆಗ್ಲಿ ಮೂರ್ ಡಬ್ಬಿ ಆಗ್ಲಿ ಎಷ್ಟೇ ಆಗ್ಲಿ ಸರ್ ತನ್ನ ಮನ್ಯಾಗ ಉಪಯೋಗಿಸ್ಕೊಳ್ತಾರ. ವರ್ಷ ಗಟ್ಲೆ ಇಟ್ಕೊಳ್ಬೇಕಾದ್ರು ಮನ್ಯಾಗ ತಗೋತಾರ ಸರ್. ಇಲ್ಲಿ ಎಣ್ಣೆ ಗಾಣಗಳು ಇದಾವ ಇಲ್ಲಿ ಸಮೀಪ ಅಂದ್ರೆ ನಮ್ಮ ಹಳಿಯಾಳದಲ್ಲಿ ಎಣ್ಣೆ ಗಾಣಗಳು ಅದಾವೆ. ಮತ್ತ ಹಳ್ಳ್ಯಾಗ ಗಾನಗಳು ಏನು ಇಲ್ಲ ಸರ್, ಈಗ ಒಂದು ಇಲ್ಲಿಂದ ಬಿಟ್ರೆ ಮುರ್ಕೋಡ್ ಒಂದು ಇರಬಹುದು ಅಷ್ಟೇ ಸರ್. ಹಳ್ಳಿಯೊಳಗೆ ಒಂದು ಗಾಣ ಹಾಕಿದ್ರೆ ಲಾಭ ಆಗ್ಬೋದ? ಹಳ್ಳಿಯೊಳಗೆ ಗಾನ ಈಗೆಲ್ಲ ಅಂತ ಬೆಳೆನೆ ಸ್ವಲ್ಪ ಕಡಿಮೆ ಮಾಡ್ಯಾವ ಸರ್. ಇದು ಕಬ್ಬಿನ ಅವಲಂಬಿತ ಜಾಸ್ತಿ ಆಗಿ ಬೇರೆ ಬೆಳೆ ಬೆಳೆಯೋದು ಸ್ವಲ್ಪ ಕಡಿಮೆ ಮಾಡ್ಯಾವ ಸರ್. ಎಣ್ಣೆ ಕಾಳು ಬೆಳೆಗಳು ಕಡಿಮೆ ಆಗಿದೆ, ಅದಕ್ಕೆ ನಾವು ಕುಸುಬೆ ಶೇಂಗಾ ಸೂರ್ಯಪಾನ ಇಂಥವೆಲ್ಲಾನು ಬೆಳಿಬೇಕಾಗಿದೆ. ಹೆಚ್ಚಾಗಿ ಬೆಳಿಬೇಕಾಗಿದೆ ಆದ್ರೆ ಈ ಮಂದಿಗೆ ಸ್ವಲ್ಪ ಕೆಲಸ ಬೇಡ ಆಗಿದೆ ಸರ್. ನಿಮ್ಗೆ ಕೆಲಸ ಬೇಡ ಆಗಿಲ್ಲ, ಕೆಲಸ ಬೇಕು ಅನ್ಸುತ್ತ? ಹಂಗೆ ಸರ್, ಆದ್ರೆ ನಾವು ನಮ್ಮ ಪೂರ್ವಜರಿಂದ ಮಾಡಿದ್ಕೊಂಡು ಬಂದಿದ್ದೆ, ನಾವು ಬಿಡಬಾರ್ದು ಅಂತ ಅದೇ ಮಾಡಕ ಈ ಕೃಷಿಕನಾಗಿದ್ದೀನಿ ಸರ್. ನನ್ನ ಶಾಲೆ ಏನು ಇಲ್ಲ, ಎಲ್ಲ ಕೃಷಿಕನೇ ಅವಲಂಬಿತವನಾಗಿದ್ದೀನಿ. ಮತ್ತು ನಾವು ಕಬ್ಬು ಬೆಳೀತಾ ಇದ್ದೀವಿ, ಅದ್ರಾಗ ರೌದಿ ಬಿಡೋದನ್ನು ಚಾಲು ಮಾಡಿದ್ವಿ ಸರ್. ರೌದಿ ಹಿಂದೆ ಏನು ಮಾಡ್ತಿದ್ರಿ? ಹಾಂ, ಹಿಂದೆ ರೌದಿನ ನಾವು ಸುಟ್ಟಿ ಅದ್ರಾಗ ರಂಟೆ ಉಳಿಯೋದೆಲ್ಲ ಮಾಡ್ತಾ ಇದ್ವಿ. ಈಗ ರೌದಿ ಬಿಟ್ಟಾಗಿಂದ ನಮ್ಮ ಇರುವಳಿ ಸರ್ಕು ಹೆಚ್ಚಿಗೆ ಬರತ್ತೆ ಸರ್. ಯಾಕಂದ್ರೆ ಅದು ರೌದಿ ಇದ್ರೆ ನಮ್ಮಲ್ಲಿ ಹೆಂಗೆ ಕೌದಿ ಹಂಗೆ ಹಾಸಿ ಇದ್ರೆ ನೀರಿ ಅದು ಸೂರ್ಯನ ಶಾಖ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಭೂಮಿ ಸ್ವಲ್ಪ ತಂಪಿರುತ್ತೆ. ಒಂದು ಸಲ ನೀರು ಬಿಟ್ಟರೆ ಅದು ಬಹಳ ದಿನ ತಂಪಿರುತ್ತೆ ಅಂತ ನಾವು ಅದು ರೌದಿನ ಬಿಡ್ತಾ ಇದ್ದೀವಿ ಸರ್. ಹಾಗಾದ್ರೆ ನೀರಾವರಿ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ಬೋದು ನಾವು? ಹಿಂಗಿದ್ದಾಗ ನೀರಾವರಿ ಭೂಮಿ ಮೇಲೆ ಅವಲಂಬಿತವಾಗಿದೆ. ಇಳಿಜಾರು ಪ್ರದೇಶ ಇದ್ರೆ ಸ್ವಲ್ಪ 10 ದಿನ 25 ದಿನ ಒಳಗೆ ಬಿಡ್ಬೋದು ಸರ್. ಗದ್ದೆ ಜಮೀನ ಲೇವಲ್ ಇದ್ರೆ 1 ತಿಂಗಳ ಬಿಟ್ಟು ಬೇಕಾದ್ರೂ ಕೊಡ್ಬೋದು ಸರ್ ನೀರು. ಹಂಗಾಗಿ ನಿಮಗೆ ನೀರು ಕಡಿಮೆನೇ ಬೇಕಾಗುತ್ತೆ. ನೀರು ಕಡಿಮೆ ಇದೆ ಅಂತಾನೆ ಹಂಗ್ ಮಾಡ್ತಾ ಇರೋ ಸರ್. ಯಾಕೆಂದ್ರೆ ಎಲ್ಲ ಕೊಳವೆ ಬಾವಿ ಎಲ್ಲಕ್ಕೆ ಬೋರ್ವೆಲ್ ಹಚ್ಚಾದಾರ, ಯಾರಿಗೂ ನೀರು ಬರೋದು ಮೊದಲ ನೀರು ಕಡಿಮೆ ನಮ್ಮ ಏರಿಯಾದಲ್ಲಿ, ಅದರ ಸಲುವಾಗಿ ನಾವು ಅದು ರೌದಿ ಬಿಡತ್ತೆ. ಹಾಗಾಗಿ ಈ ರೀತಿ ಬಹುವಾರ್ಷಿಕ ಬೆಳೆಗಳನ್ನ ಅಡಿಕೆ ಅಂತ ಬೆಳೆಗಳನ್ನ ಇಲ್ಲಿ ಬೆಳೆಯೋದು ಒಂಥರ ರಿಸ್ಕ್ ಅನ್ಸುತ್ತೋ ಅಥವಾ ಸರಿ ಅನ್ಸುತ್ತೋ? ಈ ಅದು ಸ್ವಲ್ಪ ರಿಸ್ಕ್ ಸರ್, ಆದ್ರೆ ಮಾಡ್ಬೇಕಂದ್ರೆ ಹುಮ್ಮಸ್ ಮನಸ್ಸಿದ್ರೆ ಎಲ್ಲ ಆಗುತ್ತೆ ಸರ್. ಹವಾಮಾನ ಮಂದಿ ಅನ್ನುತ್ತಾರೆ ಸರ್, ನಮ್ಮ ಕಡೆ ಹವಾಮಾನ ಸರಿ ಇಲ್ಲ, ನಮ್ಮ ಕಡೆ ಬೆಳೆಯೋಗಿಲ್ಲ ಈ ಥರ ಮೊದಲೆಲ್ಲ ಅಂತಾರೆ. ಮೊದಲೆಲ್ಲ ಕಬ್ಬ ಇದ್ದಿರ್ಕಿಲ್ಲ ಸರ್, ಅವಾಗೂ ಹಾಗೆ ಅಂತೇಳಿ ಯಾರೊಬ್ರು ಒಬ್ಬ ತಂದು ಕಬ್ಬು ಹಚ್ಚಿದ್ರೆ ಏ ಕಬ್ಬು ನಮ್ಮ ಮನೆ ಜಮೀನ್ ಕಡೆ ಬರೋಂಗಿಲ್ಲ, ನಮ್ಮ ಊರ್ ಕಡೆ ನಡೆಯೋಂಗಿಲ್ಲ ಅಂತ. ಆದ್ರೆ ಈಗ ಮಂದಿ ಎಲ್ಲ ಅದರ ಮೇಲೆ ಅವಲಂಬಿತರಾಗ್ಯಾರ. ಮತ್ತ ಈಗ ತೋಟಗಾರಿಕಾ ಇಲಾಖೆಯವರು ಕೃಷಿ ಇಲಾಖೆಯವರು ಬಹಳಷ್ಟು ಊರು ಎಲ್ಲ ತಿರುಗಾಡಿ ತನ್ನ ಎಲ್ಲ ಅನುಭವವನ್ನು ಹಂಚಿ ಈಗ ಮಾಡ್ರಿ ಇದು ಒಳ್ಳೆಯದಾಗುತ್ತೆ, ಸ್ವಲ್ಪ ಸ್ವಲ್ಪ ಈಗ ತೋಟಗಾರಿಕಾ ಬೆಳೆಯನ್ನು ಹೆಚ್ಚಿಗೆ ಆಗತ್ತವ ಸರ್. ಹಾಗಾಗಿ ತೋಟಗಾರಿಕಾ ಬೆಳೆಗಳು ಬಂದ ಮೇಲೆ ಕೆಲಸನೂ ಕಡಿಮೆ ಆಯ್ತು, ನಿಮಗೆ ಆದಾಯನೂ ಜಾಸ್ತಿ ಆಗ್ತದೆ. ತೋಟಗಾರಿಕಾ ಬೆಳೆ ಅಂದ್ರೆ ಕೆಲಸ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಸರ್. ವರ್ಷ ವರ್ಷ ಬೆಳೆ ಮಾಡ್ಬೇಕಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಇದು ಖರ್ಚು ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಬರುತ್ತೆ. ಬಹುವಾರ್ಷಿಕ ಬೆಳೆ ಇದು ಮಾಡಿದ್ರೆ, ತೋಟಗಾರಿಕಾ ಬೆಳೆ ಮಾಡಿದ್ರೆ ಬಹುವಾರ್ಷಿಕ ಬೆಳೆ ಅಲ್ಲ ಸರ್. ನೀವು ಕೃಷಿ ಒಳಗೆ ತೊಡ್ಕೊಂಡ ನಂತರ ಯಾವ ಕೆಲಸ ನಿಮ್ಗೆ ಅಥವಾ ಯಾವ ಡಿಸಿಷನ್ ಬಹಳ ಖುಷಿ ಕೊಟ್ಟಿದ್ದು? ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಸರ್, ಅವರು ಬೇರೆ ಬೇರೆ ದೂರ ದೂರ ಎಲ್ಲರೂ ಕಂಪ್ನಿಯಾಗ ಇದು ನಾವು ಕೆಲಸ ಮಾಡಕ್ಕೆ ಹೋಗಿದ್ರು ಸರ್. ಅವರು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೀ ಇಲ್ಲೇ ಕೃಷಿಕನಾಗಿದ್ದಕ್ಕೆ ಒಳ್ಳೆಯದಾಯ್ತು, ಯಾಕಂದ್ರೆ ನೀವು ಊರಾಗ ಇದ್ದು ಅಪ್ಪ ಅಮ್ಮನ ನೋಡ್ಕೊಂತ ಮಾಡುವಂಥ ಪುಣ್ಯ ನಿಂಗೆ ಸಿಕ್ಕಿದೆ. ನಾವು ಹಂಗೇನಿಲ್ಲ, ನಮ್ಗೆ ಅಪ್ಪ ಅಮ್ಮನ ಏನಾದರೂ ನೋಡ್ಬೇಕಂದ್ರೆ ದೂರದಿಂದ 1-6 ತಿಂಗಳು 7 ತಿಂಗಳು ಹಿಂಗೆಲ್ಲ ಬರಬೇಕು, ನಿಂದು ಒಂದು ಚಲೋ ಲಕ್ಕ ಎಲ್ಲ ಅಂತ ಹೇಳ ಫ್ರೆಂಡ್ಸ್ ಎಲ್ಲ ಮಾತಾಡುವಾಗ ಹೇಳುವುದಾದ್ರೆ ಅದೇ ಒಂದು ಖುಷಿ ಸರ್ ನಮ್ಗೆ. ಬೇರೆ ಕಡೆ ಹೋಗಿ ಎಲ್ಲೋ ಇದ್ದು ಅವ್ರು ಕೊಡುವಂತ ಪಗಾರ ತಗೊಂಡು ಕಷ್ಟಪಟ್ಟು, ಅವ್ವ ಬೇರೆ ಅಪ್ಪ ಬೇರೆ ಕಡೆ ಇದ್ದು ಅಲ್ಲ, ನೀವು ಎಲ್ಲಾನು ಒಂದೇ ಕಡೆ ಇರ್ತೀರಿ, ನೀವು ಭೂಮಿ ಇದೆ ಮತ್ತೆ ಅದರ ಒಂದು ಸ್ವಲ್ಪ ಪ್ಲಾನ್ ಮಾಡಿ ಮಾಡ್ಕೊಂಡ್ರೆ ಅನುಕೂಲ ಜಾಸ್ತಿ. ಹಾ ಸರ್, ಪ್ಲಾನ್ ಮಾಡ್ಕೊಂಡ್ರೆ ಏನಾದ್ರು ಮಾಡ್ಬೇಕಾದ ಮೊದಲ ಪ್ರಾಮುಖ್ಯ ಸರ್ ನೀರಿನ ನೀರಿನ ಅಭಾವ. ಕೃಷಿ ಹೊಂಡ ತೊಡೆದು ಇದ ನೀರು ಮಾಡಿದ್ರು ಸರ್, ನಮ್ಮ ಕಡೆ ಭೂಮಿನ ಸ್ವಲ್ಪ ಗಟ್ಟಿ ಸರ್, ನೀರು ಬಿಡ್ತೀವ ಗಟ್ಟಿ ಆಗ. ಅದಕ್ಕೆ ನಾವು ಏನಂದ್ರೆ ಒಂದೇ ಬೆಳೆಯನ್ನ ಬಹು ರೀತಿಯ ಬೆಳೆಗಳು ಇದ್ದಾಗ ನಾವು ಮಣ್ಣಾಗಲಿ ಅಥವಾ ನೀರಿನ ಬರ ಆಗಲಿ ಅಥವಾ ಮಳೆ ಕೊರತೆ ಆಗಲಿ ಅಥವಾ ಹೆಚ್ಚು ಮಳೆ ಆಗಲಿ ಈ ಎಲ್ಲ ಸಂದರ್ಭಕ್ಕೂ ಹೊಂದ್ಕೊಳ್ಳಿಕ್ಕೆ ಒಂದಲ್ಲ ಒಂದು ಬೆಳೆಗಳು ಇರಬೇಕು. ಹಾಗಾಗಿ ಒಂದೇ ಬೆಳೆ ಹಾಕಿದ್ವಿ, ಬರೀ ಅಡಿಕೆ ಹಾಕಿದ್ವಿ, ನೀರು ಕಡಿಮೆ ಒಣಗಿ ಹೋಗ್ಬಿಡ್ತು. ಅಷ್ಟು ಕಷ್ಟಪಟ್ಟು ಪ್ರೀತಿ ಹಾಕಿ ಬೆಳೆಸಿದ ಬೆಳೆಗಳು ಒಂದು ಸೀಸನ್ದೊಳಗೆ ಸರಿಯಾಗಿ ನೀರು ಸಿಗಲಿಲ್ಲ ಅಂದರೆ ಒಣಗೋಯ್ತು ಅಂದರೆ ಅಷ್ಟೆಲ್ಲ ಶ್ರಮ ವ್ಯರ್ಥ. ಹೌದಲ್ಲ ಸರ್, ಶ್ರಮ ಎಲ್ಲ ವ್ಯರ್ಥ ಆಗಿಬಿಡುತ್ತೆ ಸರ್. ಹಂಗೆ ಒಂದೇ ಬೆಳೆಗೆ ಅವಲಂಬಿತರಾಗಿದ್ರೆ ಏನಾದರೂ ಯಾವುದಾದ್ರೂ ರೋಗನೂ ಬರಬಹುದು, ಇಲ್ಲ ಮಳೆ ಕಾರಣ ಮಳೆ ಹೆಚ್ಚಾದರೂ ಬೆಳೆ ನಾಶ ಆಗುತ್ತೆ, ಮಳೆ ಕಡಿಮೆ ಆದರೂ ಬೆಳೆ ನಾಶ ಆಗುತ್ತೆ. ಅದಕ್ಕಾಗಿ ಒಂದೇ ಬೆಳೆಗೆ ಅವಲಂಬಿತರಾಗುತ್ತೆ. ಯಾವುದಾದ್ರೂ ರೈತರು ಈ ಹೊಲ ಮಾಡಕ್ ಕುಂತ್ರೆ ಒಂದೇ ಬೆಳೆಗೆ ಅವಲಂಬಿತರಾಗಬಾರ್ದು. ಅದು ನೀವು ಹೇಳಿದಂಗೆ ಕೃಷಿ ಇದು ಮಾವಿನಕಾಯಿ ಗೇರು ಗಿಡ ಬಾಳೆಹಣ್ಣು ಮತ್ತು ಇದು ಅಡಿಕೆ ತೋಟ ತೆಂಗಿನ ತೋಟ ಇನ್ನು ಬೇರೆ ಯಾವುದಾದ್ರೂ ಬಹು ಬೆಳೆ ಆಧಾರಿತ ಅಂಥದ್ದೆಲ್ಲ ಮಾಡ್ಕೊಂಬಂದ್ರೆ ಆದಾಯನೂ ಸಿಗುತ್ತೆ, ಮತ್ತು ಬಹು ಬೆಳೆ ಇದ್ದಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಆದರೂ ಅದು ದೊಡ್ಡ ಗಿಡ ಆಗುತ್ತೆ, ಸಂಭಾಳಿಸುತ್ತೆ. ಒಳ್ಳೆಯದು ಸಂಭಾಜಿ ಪರಶುರಾಮ್ ಬೊಬ್ಳಿಯವರೇ, ಇಷ್ಟೆಲ್ಲ ಒಬ್ಬ ಯುವಕರಾಗಿ ನಿಮ್ಮ ಕೃಷಿ ಬದುಕಿನ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದ ಸರ್. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಕುರಿತು ಹಳೆಯಾಳ ತಾಲೂಕು ಯಡೋಗಾದ ಸಂಭಾಜಿ ಪಿ ಬೊಬ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತರಕಾರಿ ಬೇಸಾಯ ಕುರಿತು ಸಿರಿಸಿಯ ತೋಟಗಾರಿಕಾ ಮಹಾವಿದ್ಯಾಲಯ ತರಕಾರಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಶಿವಾನಂದ್ ಹೊಂಗಲ್ ಇವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರಿದ್ದಾರೆ. ಇವರು ನಮ್ಮ ಸಿರಿಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಈ ತರಕಾರಿ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಬಾಟ್ಲ್ ಇರ್ತಾವಲ್ಲ, ಅವುಗಳನ್ನು ಎಲ್ಲೆಲ್ಲೋ ಬಿಸಾಡ್ತಾ ಇರ್ತಾರೆ. ಅವು ಬಿಸಾಡೋದಕ್ಕಿಂತ ಅವುಗಳನ್ನು ಬಳಸಿಕೊಂಡು ಅದರಲ್ಲಿ ತರಕಾರಿ ಬೆಳಿಬಹುದು ಅನ್ನುವಂಥ ಪ್ರಯೋಗ ಮಾಡಿದ್ದಾರೆ, ಮತ್ತು ಯಶಸ್ವಿಯಾಗಿ ಎಲ್ಲ ರೈತರು ಅವುಗಳನ್ನು ಅನೇಕ ಕಡೆಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಏನಿದು ಈ ರೀತಿ ಮಾಡಬೇಕಾದ್ರೆ ಏನೇನು ಕ್ರಮಗಳು, ಇದು ಎಷ್ಟು ವೈಜ್ಞಾನಿಕ, ಯಾರ್ಯಾರು ಬೆಳಿಬಹುದು, ಎಂಥ ತರಕಾರಿಗಳನ್ನು ಬೆಳಿಬಹುದು, ಎಲ್ಲ ವಿಷಯವನ್ನು ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಬಂಗಲ್ ಅವರು. ನಮಸ್ಕಾರ ಸರ್. ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತರಕಾರಿ ಬೆಳೆಯೋದು ಇದು ಒಂದು ಹೊಸ ಚಿಂತನೆನೆ, ನೀವು ಮಾಡಿದ್ದ? ಹೌದು, ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರಾ, ಈಗ ರೋಡ್ ಸೈಡು ಅಲ್ಲಿ ಇಲ್ಲಿ ಸುಮಾರು ಫಂಕ್ಷನ್ಗಳಿಗೆ, ಮದುವೆ ಆಗ್ಬೋದು, ಕಾಲೇಜಿಂದು ಬೇರೆ ಬೇರೆ ಆಫೀಸ್ ಫಂಕ್ಷನ್ಸ್ ಆಗಲಿ, ಸಾವಿರಾರು ಬಾಟ್ಲ್ಗಳು ಇವತ್ತು ರೋಡಲ್ಲಿ. ಈಗ ಮೊನ್ನೆ ಮಳೆಗೆ ಸುಮಾರಷ್ಟು ನದಿಯಲ್ಲಿ ಸೈಡ್ ಬಂದಿದ್ದು ನೋಡಿದ್ರೆ

ಅಮ್ಮನ ಕೈಯ ಸಿಕ್ಕದೆ ಓಡುವನು. ಅಕ್ಕಮ್ಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಹೋದರು ಸಿಕ್ಕವ ನಿಲ್ಲುವನು, ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಹೋದರು ಸಿಕ್ಕವ ನಿಲ್ಲುವನು, ಯಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಗಂಡನಲ್ಲ ನಾನೆಂದು ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ. ಎದ್ದುವಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಸನ್ಯಸಿಗಾರ ಸಿಕ್ಕವ ನಿಲ್ಲುವನು, ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವ ನಿಲ್ಲುವನು, ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತ ಯಾರು ಇಲ್ಲದೆ ಕೂಡಿದ, ರಂಗಯ್ಯ ತ ಯಾರು ಇಲ್ಲದೆ ಕೂಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವ ನಿಲ್ಲುವನು, ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಹುಳಂದೆ ಗಂಡ ದಂಡಿಗೋದೋ. ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಮಡದಿ ಸಣ್ಣು ಗಂಡ ದಂಡಿಗೋದೋ. ದಂಡಿ ಹೋಗುವಾಗೆ ಏನ ನೆಟ್ಟೆವಾದು, ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು, ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು, ಏನ ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು. ಬಾಳೆ ನೆಟ್ಟೆವಾದು, ನೆಟ್ಟೆವಾದು, ಗಂಡ ಬಾಳೆ ನೆಟ್ಟೆವಾದು. ಬಾಳೆ ನಾರಿ ಗಂಗೆ ಎರದಾಳು ಎನ ಮಡೋದಿಯೋ, ಬಾಳೆ ನಾರಿ ಗಂಗೆರದಾಳು ಎನ ಮಡೋದಿಯೋ. ಏಳು ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಯೋಳ ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಗಿಲ ಹಲ ನಿಂತೆ ಕಂಡು ಬಾಗಲಲ್ಲ ನಿಂತೆ ಕಂಡೋ ಬಗಿಲಾಲ ನಿಂತೆ ಕಂಡೆ.